ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಲ್ಲಿ ರೋಟಾ ವೈರಸ್, ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, ಒಂದೂವರೆ ಮೂರುವರೆ ಮತ್ತು ಒಂಬತ್ತು ತಿಂಗಳಲ್ಲಿ ಮೂರು ವರಸೆ ಪಿಸಿಬಿ ಲಸಿಕೆ, ಒಂಬತ್ತು ತಿಂಗಳ ನಂತರ ಒಂದನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಒಂದನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, ಒಂದೂವರೆ ವರ್ಷದಲ್ಲಿ ಎರಡನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, ಎರಡನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ ಒಂದು, ಐದು ವರ್ಷಕ್ಕೆ ಡಿಪಿಟಿ ಬೂಸ್ಟರ್ ಎರಡು, ಹತ್ತು ಮತ್ತು ಹದಿನಾರು ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರಿಸು. ಹೌದಲ್ಲವ, ಮೂರ್ ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ ಮೂರ್ ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ ಮೂರು ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ ಮೂರು ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಸಾಹೇಬ್ರ, ಮಗರಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನ್ ಈಗ? ಕಳಿಸ್ತೀನಿ ಸಾಹೇಬ್ರ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕೃಷಿ ವಿಭಾಗ ಆತ್ಮ ಹಾಗೂ ಜಿಲ್ಲಾ ಪರಿಷತ್ ಸೋಲಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ 52ನೇ ರಾಜ್ಯ ಮಟ್ಟದ ಭವ್ಯ ಕೃಷಿ ಪ್ರದರ್ಶನ. ಪ್ರಸಿದ್ಧ ಕಂಪನಿಗಳ ಗೊಬ್ಬರ, ಔಷಧಿಗಳು ಮತ್ತು ಬೀಜಗಳು, ಹನಿ ನೀರಾವರಿ, ಮಲ್ಚಿಂಗ್ ಪೇಪರ್, ಕೃಷಿಗೆ ಬೇಕಾಗುವ ಸಾಧನ ಸಾಮಗ್ರಿಗಳು, ಟ್ರ್ಯಾಕ್ಟರ್ ಹಾಗೂ ಯಂತ್ರ ಸಾಮಗ್ರಿಗಳು, ಡ್ರೋನ್ ಪ್ರಾತ್ಯಕ್ಷಿಕೆ, ಸಸಿ ಕಟ್ಟುವಿಕೆ, ಫಲೋತ್ಪಾದನೆ, ಪ್ಯಾಕೇಜಿಂಗ್ ಹಾಗೂ ಸಂಗ್ರಹಣೆ ಮಾರುಕಟ್ಟೆ, ಇವುಗಳ ಬಗ್ಗೆ 300ಕ್ಕಿಂತ ಹೆಚ್ಚು ಕಂಪನಿಗಳ ಸಹಭಾಗವಿರುವ ಕೃಷಿ ಪ್ರದರ್ಶನ. ದಿನಾಂಕ 30 ಡಿಸೆಂಬರ್ ಬೆಳಿಗ್ಗೆ 11:00 ಮಧ್ಯಾಹ್ನದ 4 ಗಂಟೆವರೆಗೆ ರಾಜ್ಯ ಮಟ್ಟದ ಡಾಗ್ ಶೋ. ಡಿಸೆಂಬರ್ 31ರಂದು ಮಧ್ಯಾಹ್ನ 4:00 ಸಾಯಂಕಾಲದ 6 ಗಂಟೆವರೆಗೆ ಕ್ಯಾಟ್ ಶೋ. ವಿಶೇಷವಾಗಿ ಮಹಿಳೆಯರಿಗಾಗಿ ಸಾಯಂಕಾಲ 6:00 ರಾತ್ರಿ 10 ಗಂಟೆಯವರೆಗೆ ನ್ಯೂ ಹೋಮ್ ಮಿನಿಸ್ಟರ್ ಖೇಳರಂಗಲ ಪೈಟಣಿಜ. ಇವುಗಳ ಹೊರತಾಗಿ 30 ಹಾಗೂ 31 ಡಿಸೆಂಬರ್ 2022 ಮತ್ತು 1 ಜನವರಿ 2023ರಂದು ಕೃಷಿ ತಜ್ಞರಿಂದ ಚರ್ಚಾಕೂಟದ ಆಯೋಜನೆ. ಸೋಲಾಪುರದ ಅಭಿಮಾನವಾಗಿರುವ ಕಿಲ್ಲಾರಿ ಹಸು ಹಾಗೂ ಹೋರಿಗಳ ಪ್ರದರ್ಶನ ಮತ್ತು ವಿಶೇಷ ಆಕರ್ಷಣೆ 1.5 ಟನ್ ಭಾರದ ಸಂಪೂರ್ಣ 1 ಕೋಟಿ ಬೆಲೆ ಬಾಳುವಂತಹ ಕೋಣ. ಎಲ್ಲ ರೈತ ಬಾಂಧವರು ಈ ಕೃಷಿ ಪ್ರದರ್ಶನದ ಲಾಭವನ್ನು ಅವಶ್ಯವಾಗಿ ಪಡೆಯಿರಿ. 29 ಡಿಸೆಂಬರ್ 2022 2 ಜನವರಿ 2023 ಸ್ಥಳ ಓಂ ಮೈದಾನ್ ಸೋಲಾಪುರ್. ಬೀದರ್ ಉತ್ಸವ 2023 ಜನವರಿ 7, 8 ಮತ್ತು 9ರಂದು ಬೀದರ್ ಕೋಟೆ ಆವರಣದಲ್ಲಿ ಸಾಂಸ್ಕೃತಿಕ ರಂಗವೈಭವ.

ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ನಾಗಪ್ಪ ಬಿರಾದ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಚಿಂಚೋಳಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹಂಪಣ್ಣ ಲಮಾಣಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಪ್ರತಿ ವಾರದಂತೆ ನಮ್ಮೊಂದಿಗೆ ಜಿಲ್ಲಾ ಐಐಸಿ ಸಂಯೋಜಕರು ಜಿಲ್ಲಾ ಪಂಚಾಯತ್ ಕಲಬುರಗಿ ಸಿದ್ದರಾಮ್ ಕೆರೂರ್ ಸರ್ ಕೂಡ ಜೊತೆಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಆರಂಭದಲ್ಲಿ ಉಪನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಸರ್, ರೇಷ್ಮೆ ಇಲಾಖೆಯಲ್ಲಿ ನರೇಗಾ ಯಾವ ರೀತಿ ಅನುಷ್ಠಾನ ಆಗ್ತಿದೆ ಮತ್ತು ವಾರ್ಷಿಕವಾಗಿ ಇಂತಿಷ್ಟು ಬಜೆಟ್ ಅಂತ ಅಲೋಕೇಟ್ ಮಾಡಿರ್ತಾರೆ ಸರ್? ಇರ್ತಾ ಸರ್, ನಮ್ಮಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಈಗ ಮೂರು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದೀವಿ. ಹಾ ಸರ್. ಮೊದಲನೇದಾಗಿ ನಾವು ಹಿಪ್ಪುನೇರಿನ ಆಟಿಗೆ ಸಹಾಯಧನವನ್ನು ಕೊಡ್ತಾ ಇದೀವಿ. ಹಾ ಸರ್. ಅದನ್ನ ನರೇಗಾ ಯೋಜನೆಯಡಿಯಲ್ಲಿ ಯಾವ ತರ ತಗೋತಾ ಇದೀವಿ ಅಂತಂದ್ರೆ, ಅದಕ್ಕೆ ಒಟ್ಟು ಮಟೀರಿಯಲ್ ಕಾಸ್ಟ್ ಮತ್ತು ಕೂಲಿ ವೆಚ್ಚ ಸೇರಿ ಒಂದು ಎಕರೆಗೆ 95,000 ರೂಪಾಯಿ ಅಂತ ಕೊಡ್ತಾ ಇದ್ದೀವಿ ನಾವು. ಇದು ಎಲ್ಲ ರೈತರಿಗೂ ಅಥವಾ ಸರ್ ವಿಶೇಷ ವರ್ಗದವರಿಗೆ? ಇದು ಸಾಮಾನ್ಯವಾಗಿ ನಾವು ಕವರ್ ಮಾಡಿಕೊಳ್ಳೋದು ಎಸ್ಸಿ ಎಸ್ಟಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ಮಹಿಳೆಯರಿಗೆ ಮಾತ್ರ ಕೊಡ್ತೀವಿ. ದೊಡ್ಡ ರೈತರಿಗೆ ಈ ಯೋಜನೆ ನಾವು ಕೊಡ್ತಾ ಇಲ್ಲ. ಮತ್ತೆ ವಾರ್ಷಿಕವಾಗಿ ನಾವು ಇದಕ್ಕೆ ಸುಮಾರು ಈಗ ಸ್ವಲ್ಪ ಒಂದು ಮೂರು ಕಾರ್ಯಕ್ರಮ ನಾವು ಈ ಸರಿ ಕೈ ಬಿಟ್ಟಿದ್ದರಿಂದ ವಾರ್ಷಿಕವಾಗಿ ಈ ಸರಿ ಒಂದು 2 ಕೋಟಿ ರೂಪಾಯಿ ನಾವು ಹಾಕೊಂಡಿದ್ವಿ. ಅಂದ್ರೆ ಮೊದಲು ಒಟ್ಟು 6 ಕಾರ್ಯಕ್ರಮ ಇತ್ತು ಸರ್? ಮೊದಲು 6 ಕಾರ್ಯಕ್ರಮ ಇತ್ತು. 6 ಕಾರ್ಯಕ್ರಮದಾಗ ಇಲ್ಲಿ 3 ಕಾರ್ಯಕ್ರಮ ಉಳಿದವು. ಹಿಂಗಾಗಿ ಅಮೌಂಟ್ ಸ್ವಲ್ಪ ಕಡಿಮೆ ಆಗಿ ಒಂದು 2 ಕೋಟಿ ನಾವು ಈ ವಾರ್ಷಿಕವಾಗಿ ಹಾಕೊಂಡಿದ್ವಿ. ಅದರಲ್ಲಿ ಈಗ ಹಿಪ್ಪುನೇರಿ ನಾಟಿಗೆ ಒಂದು ಸಹಾಯಧನ ನಾವು ಕೊಡ್ತಾ ಇದೀವಿ. ನಂತರ ಇದು ನಾವು ನರ್ಸರಿ ಮಾಡ್ತೀವಿ. ಮುಂದಿನ ವರ್ಷ ರೇಷ್ಮೆ ವ್ಯವಸಾಯ ತಿಪ್ಪಿನಳ್ಳಿ ನಾಟಿ ಮಾಡೋರಿಗೆ ನರ್ಸರಿ ಕಾರ್ಯಕ್ರಮ ಅಂತ ಹಾಕೊಂಡಿದ್ವಿ. ಅದನ್ನ ಸಾಮಾನ್ಯವಾಗಿ ನಾವು ಯಾರು ನರ್ಸರಿ ಮಾಡಕ್ ಮುಂದೆ ಬರ್ತಾರ, ನೀರಿನ ವ್ಯವಸ್ಥೆ ಯಾರಿಗೆ ಚೆನ್ನಾಗಿರ್ತದೆ ಅಂತವ್ರನ್ನ ಆಯ್ಕೆ ಮಾಡಿ ಅವರಿಗೆ ನಮ್ಮಲ್ಲಿ ಇದು ನರೇಗಾ ಯೋಜನೆಯಲ್ಲಿ ನರ್ಸರಿ ಮಾಡಿಸಿ ಸುಮಾರು ಇದಕ್ಕೆ 1,22,000 ರೂಪಾಯಿ ಖರ್ಚಾಗ್ತದೆ. ಅವರು ಕನಿಷ್ಠ 1 ಲಕ್ಷ ನರ್ಸರಿ ನಮ್ಗೆ ಕೊಡಬೇಕಾಗ್ತದೆ. 1 ಲಕ್ಷ ನರ್ಸರಿ ಕೊಟ್ರೆ ಅವರು ಪ್ರತಿ ಮತ್ತೆ ಅವರು ನರ್ಸರಿಗಳನ್ನು ನರೇಗಾ ಯೋಜನೆ ಮಾಡಿಕೊಂಡ್ರೆ ಆಮೇಲೆ ಅವರು ನರ್ಸರಿಗಳನ್ನು ಮಾರ್ಕೋಬಹುದು. ಸಂಬಂಧಪಟ್ಟ ನಾವಿಂದು ನಾವು ಹೇಳಿದಂತ ರೈತರಿಗೆ ಕೊಡಬೇಕು. ಒಂದು ಮಿನಿಮಮ್ ಪ್ರೈಸಸ್ ಇರ್ತದೆ, ಆ ರೇಟ್ನಲ್ಲಿ ಅವ್ರ ನರ್ಸರಿಗಳನ್ನ ವಿತರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಒಬ್ಬ ರೈತ ರೇಷ್ಮೆ ಬೆಳೆ ಬೆಳಿಬೇಕು, ಹಿಪ್ಪುನೇರಳೆ ಬೆಳಿಬೇಕು ಅಂದ್ರೆ ಯಾವ ರೀತಿಯ ಮಣ್ಣು ಇರಬೇಕು ಸರ್? ಇದಕ್ಕೆ ಯಾವ ರೀತಿ ಕಂಡೀಷನ್ಸ್ ಇರಬೇಕು? ಇದಕ್ಕೆ ಕಂಡೀಷನ್ ಈಗ ನಾವು ಸಾಮಾನ್ಯವಾಗಿ ಇದು ಕೆಂಪು ಮತ್ತು ಮರಳ ಮಿಶ್ರಿತ ಮಣ್ಣು ಇದ್ರೆ ಬಹಳ ಸೂಕ್ತ ಇದು ಹಿಪ್ಪುನೇಳೆ ನಾಟಿಗೆ. ಆದ್ರೂ ಬೇರೆ ಮಣ್ಣಿನಲ್ಲಿ ಬರಂಗಿಲ್ಲ ಅಂತ ಹೇಳೋದಲ್ಲ, ಅದರಲ್ಲಿ ಬರ್ತದೆ. ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು. ಪ್ರೊಡಕ್ಟಿವಿಟಿ ಜಾಸ್ತಿ, ಪ್ರೊಡಕ್ಟಿವಿಟಿ ಜಾಸ್ತಿ. ಈಗ ಕೆಂಪು ಮಿಶ್ರಿತ ಮರಳು ಮಣ್ಣು ಬಹಳ ಸೂಕ್ತವಾದ ಅಂದ್ರೆ 7 pH ನ್ಯೂಟ್ರಲ್ pH ಇದ್ರಂತ ಬಹಳ ಒಳ್ಳೇದು ಅಂತ ನಾವು ಹೇಳ್ತಾ ಇದೀವಿ. ಮತ್ತೆ ಇದನ್ನ ಜವಳು ಮಣ್ಣಲ್ಲಿ ಸೌಳು ಭೂಮಿ ಆಗಲಿ ಇಂಥ ಕರ್ಲ್ ಭೂಮಿ ಆಗಲಿ ನಾವು ಇದನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡೋದಲ್ಲ, ಯಾಕಂದ್ರೆ ಇದರಲ್ಲಿ ಇಳುವರಿ ಕಡಿಮೆ ಬರ್ತದೆ. ಹಿಂಗಾಗಿ ರೈತರು ಸ್ವಲ್ಪ ನಷ್ಟ ಅನುಭವಿಸೋದು ಸಂಭವ ಇರ್ತದೆ. ಸಲಿಂದ ಒಳ್ಳೆ ಭೂಮಿಗೆ ಹಚ್ಚರಿ ಅಂತ ನಾವು ಹೇಳ್ತಾ ಇರ್ತೀವಿ. ಆಯ್ತು ಸರ್, ಚರ್ಚೆ ಮುಂದುವರೆಸೋಣ. ಒಂದು ಕರೆ ಇದೆ ಸರ್, ಯಾರಿದ್ದಾರೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ, ಯಾರು ಎಲ್ಲಿಂದ ಮಾತಾಡ್ತಿದ್ರಿ? ಸರ್, ನಾ ಬಂಕೂರ್ನಿಂದ ನಾಗೇಂದ್ರ ಕಂಠಿ ಅಂತ್ರಿ. ಬಂಕೂರಿಂದ ನಾಗೇಂದ್ರ ಕಂಠಿ. ಹಾ ಸರ್. ತಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. ಸರ್, 990 990 111 111 7514 7514. ಹಾ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ ಏನು ನೇರವಾಗಿ ಹೇಳಿ. ಸರ್, ನಮ್ದು ಹೋದ ವಾರ್ತಕ ನಾನು ಕೇಳಿ ಸರ. ಹಾ ಸರ್. ಜಾಬ್ ಕಾರ್ಡ್ ಡಬಲ್ ಆಗಿದ್ದು ಸಮಸ್ಯೆ ನಮ್ ಬಂಕೂರ ಸಮಸ್ಯೆ ಅದ ಅಂತ ಹೇಳಿ ಸರ್. ಹೌದು ಹೇಳಿದ್ರಿ ಸರ್, ಹೇಳಿದ್ರಿ ಸರ್. ಅದು ಇನ್ನೊಂದನ್ನು ನಮ್ಗೆ ಏನು ಪಿಡಿ ಅವ್ರನ್ನ ಮಾಹಿತಿ ಬಂದಿಲ್ಲ, ಏನು ಗಮನಕ್ ಬಂದಿಲ್ಲ ಸರ್. ನಾವು ಪಿಡಿ ಅವ್ರಿಗೆ ಕೇಳಿದ್ರೆ ಮತ್ತ ಏನ್ ಹೇಳ್ತಿದಾರೆ ಸರ್? ಅವರು ಏನ್ ಹೇಳ್ತಾರೆ ಸರ್, ನಮ್ಮಲ್ಲಿ ಆಗಲ್ಲಪ್ಪ ಇದು, ಎಲ್ಲ ಬೆಂಗಳೂರು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ದಿಲ್ಲಿಗೆ ಹೋಗ್ಬೇಕು, ಖಾನಿ ಹೇಳ್ತಾರೆ ಸರ್. ಆಯ್ತು ಸರ್, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಸಿದ್ದರಾಮ್ ಕೆರೂರ್ ಸರ್ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿ ಸರ್. ನಮಸ್ಕಾರ ನಾಗೇಂದ್ರ ಅವರೇ, ನೀವು ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ 2 ಜಾಬ್ ಕಾರ್ಡ್ವೆ ಮನೆಯವ್ರದ್ದೊಂದು ನಮ್ದು ಅಂತ ಅಂತ ಅದ್ ಸಂಬಂಧಪಟ್ಟ ಪಿಡೋರಿಗೆ ಲೆಟರ್ ಬರ್ದು ತಿಳಿಸಿದೀವಿ. ಒಂದು ಜಾಬ್ ಕಾರ್ಡ್ ಡಿಲೀಟ್ ಮಾಡೋಕೆ ಹೇಳಿದೀವಿ, ಅದು ತಾಲೂಕು ಪಂಚಾಯತಿ ಹಂತದಲ್ಲಿ ಆಗುತ್ತೆ. ಅದು ಜಾಬ್ ಅದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆದರೆ ಅದು ಲಿಂಕ್ ತೆಗಿಬೇಕಾದ್ರೆ ಬೆಂಗಳೂರು ಕಳಿಸ್ಬೇಕಾಗುತ್ತೆ. ಸದ್ಯಕ್ಕೆ ಅವ್ರಿಗೆ ತಿಳಿಸಿದೀವಿ ನಾವು, ಒಂದು ಜಾಬ್ ಕಾರ್ಡ್ ಡಿಲೀಟ್ ಮಾಡಿ ಅವ್ರ ಹೆಸರನ್ನ ಸೇರ್ಪಡೆ ಮಾಡಿ, ನಂತರ ಆಧಾರ್ ಕಾರ್ಡ್ ಡಿಲೀಟ್ ಆಗ್ಬೇಕು ಮತ್ತು ಸೇರ್ಪಡೆ ಮಾಡೋಣ, ಸದ್ಯಕ್ಕೆ ಹೆಸರು ಸೇರ್ಪಡೆ ಮಾಡಿ ಒಂದೇ ಜಾಬ್ ಕಾರ್ಡ್ ಮಾಡಿ ಅಂತ ಪಂಚಾಯತ್ ಅಭಿವೃದ್ಧಿ ಅವರಿಗೆ ಲೆಟರ್ ಬರೆದಿದ್ದೀವಿ. ಸರ್, ಈ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಮಾನ್ಯವಾಗಿ ಎಷ್ಟು ದಿವಸ ಆಗುತ್ತೆ ಸರ್? ಒಂದು ವಾರ ಅದು ತಗೋಬಹುದು ಸರ್. ಈಗ ಸರ್ ಹೇಳಿ ಇನ್ನೊಂದು ಕ್ವಶನ್ ಸರ್. ಸರ್, ನಾವು ಗ್ರಾಮ ಪಂಚಾಯತ್ ಇದಾಗ ಮೂರು ಹೆಣ್ಮಕ್ಳಿಗೆ ಸೈಟ್ ಕೊಟ್ಟಿದ್ದಾರೆ ಸರ್. ಮೂರು ಮಹಿಳೆಯರಿ, ಮೂರು ಸೈಟ್ ಕೊಟ್ಟರು ಸರ್. ಸೈಟ್ ಅದು ಐವತ್ತು ಸಾವಿರ ರೂಪಾಯಿ ತಗೊಂಡು ದುಡ್ಡು ತಗೊಂಡ್ರ ಸರ್ ಪಂಚಾಯತ್. ಸೈಟ್ ಸೈಟ್ ಕೊಡಲ್ಲ, ಯಾವತ್ತು ಸೈಟ್ ಕೊಟ್ಟ್ರಿ ನಮ್ ನರೇಗಾದ ಸೈಟ್ ಕೂಡ ಯಾವ್ದು ಅವಕಾಶ ಇಲ್ಲ. ನರೇಗಾದಾಗಲ್ಲ ಸರ್. ಸರ್ ಪಂಚಾಯತ್ದಾಗ ನಮ್ಗೆ ಸರ್ ನರೇಗಾಗ ಸಂಬಂಧಪಟ್ಟ ಪ್ರಶ್ನೆನಾ ಇದು? ಅಲ್ಲ ಅಲ್ಲ ಸರ್, ಅಲ್ಲ ನರೇಗಾಗ ಸಂಬಂಧಪಟ್ಟದ ಇದ್ರೆ ಉತ್ತಮ ಸರ್. ಈ ಕಾರ್ಯಕ್ರಮ ನರೇಗಾ ಸಂಬಂಧಪಟ್ಟ ಆಗಿದೆಯಲ್ಲ. ನೀವು ಜಾಬ್ ಕಾರ್ಡ್ ಹೇಳಿದ್ರಿ, ಅದಕ್ಕೆ ಸರ್ ಉತ್ತರ ಕೊಟ್ಟರು. ಅದು ಖಂಡಿತವಾಗಿ ನಿಮ್ ಜಾಬ್ ಕಾರ್ಡ್ ಒಂದ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ದು ಆಗುತ್ತೆ ಕೆಲಸ. ಹೇಳಿ ಹೇಳಿ ಹೇಳಿ, ಬೇಗ ಪ್ರಶ್ನೆ ಕೇಳಿ. ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದು ಕಮ್ಮಿ ಮಾಡ್ತೀನಿ. ಹಾ ರೀ, ಕೆಲಸ ಮಾಡ್ತೀನಿ. ಎಂಎಂಎಸ್ ಆ್ಯಪ್ನಾಗ ಏನಾಗಿದ್ರಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವ್ರು ಹಾಜರತ್ತೆ ಅಪ್ಲೋಡ್ ಆಗಿದ್ರಿ. ಅವ್ರಿಗೆ ಎಂಎಸ್ ಆಗ್ಯಾದ್ರಿ, ಖಾಲಿ ಒಂದ್ ದಿನ ಪೇಮೆಂಟ್ ಬಂದಿತ್ತು. ಅಮ್ಮ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಸಿದ್ದಮ್ಮ ದೇವಾನ. ಸಿದ್ದಮ್ಮ, ನಾನು ಕಾಯಕ ಬಂದು ಕೆಲಸ ಮಾಡ್ತೀನಿ ಸರ್ ಪಂಚಾಯತ್. ಹೇಳಿ. ನೀವು ಹದಿನಾಲ್ಕು ಹನ್ನೆರಡಕ್ಕೆ ಹೋದ ವಾರ ಸರ್ ಕೆಲಸ ಮಾಡ್ತೀವಿ ನಾವು, ಕ್ರಮ ಕೆಲಸ ಮಾಡ್ತೀವಿ. ಅದೇ ಎನ್ಎಂಎಂಎಸ್ ಆಪ್ ಅಪ್ಲೋಡ್ ಆಗಿಲ್ಲ, ಅಟೆಂಡೆನ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಉಳ್ದು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆಯ್ತು, ನಿಮ್ ಪ್ರಶ್ನೆ ಅರ್ಥ ಆಯ್ತು. ನಾ ಸಂಬಂಧಪಟ್ಟವ್ರು ಕೂಡ ಮಾತಾಡಿ ಇದು ಟೆಕ್ನಿಕಲ್ ಇಶ್ಯೂ ಇದೆ, ಅದು ಏನ್ ಮಾಡೋಕಾಗುತ್ತೆ ನಾನು ಮಾಡಿಸ್ತೀನಿ. ತುಂಬಾ ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಒಂದ್ ವಾರದಲ್ಲಿ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್ ಹಂಪಣ್ಣ ಲಮಣಿ ಸರ್, ಇವಾಗ ಚಿಂಚೋಳಿ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನರೇಗಾ ಯೋಜನೆ ಯಾವ ರೀತಿ ಅನುಷ್ಠಾನ ಆಗ್ತಿದೆ, ಎಷ್ಟು ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದಾರೆ, ಈಗ ಬಂಕೂರಲ್ಲಿ ನಾವು ಕೇಳಿದ್ವಿ ಡಬಲ್ ಜಾಬ್ ಕಾರ್ಡ್ಸ್ ಇಶ್ಯೂ ಆಗಿದೆ ಅಂತ, ಆತರ ಏನಾದ್ರೂ ಸಮಸ್ಯೆ ಇದೆಯಾ ಸರ್ ಅಲ್ಲಿ? ಯೂಶಲಿ ಎಲ್ಲಾ ಕಡೆ ಆ ರೀತಿ ಸಮಸ್ಯೆ ಇರ್ತಾವೆ ಸರ್, ಬಟ್ ಅವಾಗ ಯಾವಾಗ ಬರ್ತದ ಅವಾಗನೇ ನಾವು ಅಲ್ಲಿ ಪಂಚಾಯತಿ ಪಿಡಿಒಗಳಿಗೆ ಮತ್ತು ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ಮತ್ತೆ ನಾವು ಎಂಎಸ್ಸಿ ಕೋಆರ್ಡಿನೇಟರ್ಗಳಿಗೆ ಹೇಳಿ ಅವಾಗಿಂದ ಅವಾಗ ಸ್ವಲ್ಪ ಸಾಲ ಮಾಡ್ತಾ ಇದೀವಿ. ಅದು ಅವ್ರು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೆ ಸರ್, ಅದು ಫಾರ್ಮ್ ನಂಬರ್ 1 and 2 ಅಂತ ಹೇಳಿ ಇರ್ತದೆ, ಅದನ್ನ ತುಂಬಿ ನಾವು ಇಲ್ಲಿ ಜಿಲ್ಲಾ ಪಂಚಾಯತಿ ಕಳಿಸಬೇಕು, ಜಿಲ್ಲಾ ಪಂಚಾಯತ್ ಬೆಂಗಳೂರಿನಲ್ಲಿ ಕಳಿಸಬೇಕು. ಅವ್ರ ಲೆವೆಲ್ ನಲ್ಲಿ ಸಾಲ ಆಯ್ತಂದ್ರೆ ಅಲ್ಲೇ ಮಾಡ್ತಾರೆ, ಇಲ್ಲಾಂದ್ರೆ ಎಂಐಎಸ್ ಕಂಟ್ರೋಲಿಂಗ್ ಇರೋದು ದೆಹಲಿ ಅಲ್ಲ, ಹಂಗಾಗಿ ಯೂಶಲಿ ಅಲ್ಲಿ ಹೋಗ್ತಾ ಇರ್ತಾವ್, ಹೋಗಿ ಅಲ್ಲಿಂದ ಇದು ರೆಕ್ಟಿಫೈ ಆಗಿ ಬರ್ತಾ ಇರ್ತದೆ. ನಮ್ಮಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ನಮಗೆ ಒಂದು 1,42,093 ಮಾನವ ದಿನಗಳನ್ನು ನಮಗೆ ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಈಗಾಗಲೇ ನಾವು 640,000 ಮಾನವ ದಿನಗಳನ್ನು ಸೃಷ್ಟಿ ಮಾಡಿದ್ದೀವಿ. ಸುಮಾರು ನಮ್ಮ ಮಾನವ ದಿನಕ್ಕೆ 63% ಅಷ್ಟು ಆಗ್ತಾ ಇದೆ. ಹೀಗಾಗಿ ನಾವು ಇದರಲ್ಲಿ ಸ್ವಲ್ಪ ನಮ್ಮ ಹಿಂದುಳಿದ ಪಟ್ಟಿಗಳಲ್ಲಿ ನಮ್ಮ ಚಿಂಚೋಳಿ ತಾಲೂಕು ಒಂದು ಸ್ಪೆಷಲ್ ಕಸ್ಟರ್ ಅಂತೇಳಿ ಆಯ್ಕೆಯಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಹೀಗಾಗಿ ಅದಕ್ಕೆ ಮಹಿಳೆಯರಿಗೆ ಮತ್ತು ಎಸ್ಸಿ ಎಸ್ಟಿ ಕುಟುಂಬಗಳಿಗೆ ಹೆಚ್ಚಿನ ಸ್ವಲ್ಪ ಆದ್ಯತೆ ಇದೆ ನಮ್ಮ, ಯಾಕಂದ್ರೆ ದೆಹಲಿಯಿಂದಾನೇ ಅದನ್ನು ಮಾನಿಟರಿಂಗ್ ಮಾಡ್ತಾ ಇದೆ. ಹಿಂಗಾಗಿ ಸುಮಾರು ನಾವು 54% ಅಷ್ಟು ಮಾನವ ದಿನಗಳನ್ನು ನಾವು ಮಹಿಳೆಯರಿಗೆ ಜಾಸ್ತಿ ಕವರ್ ಮಾಡ್ತಾ ಇದೀವಿ. ವೈಯಕ್ತಿಕ ಕೆಲಸಗಳಿಗಾಯ್ತು, ಆಮೇಲೆ ಸಮುದಾಯ ಕಾಮಗಾರಿಗಳಿಗಾಯ್ತು, ಆಮೇಲೆ ನಮ್ ಹೆಚ್ಚಿನ ಅಂತ ಹೇಳಿದ್ರೆ ನಮ್ಮ ಇದು ನೈಸರ್ಗಿಕ ಸಂಪನ್ಮೂಲ ರಿಸೋರ್ಸ್ ಪರ್ಸನ್, ಇದು ರಿಸೋರ್ಸ್ ಏನು ಸಂಪನ್ಮೂಲಗಳಾದವೋ ಅದಕ್ಕೆ ಸ್ವಲ್ಪ ಜಾಸ್ತಿ ವಸ್ತುಗಳನ್ನು ಕೊಡ್ತಾ ಇದೀವಿ. ಹಿಂಗಾಗಿ ಅಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸ ಇದೆ, ಮತ್ತು ನಮ್ಮಲ್ಲಿ ಫಾರೆಸ್ಟ್ ಏರಿಯಾನೇ ಸ್ವಲ್ಪ ಜಾಸ್ತಿ ಇದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಇರೋದ್ರಿಂದ ಮತ್ತು ತೋಟಗಾರಿಕೆ ಇಲಾಖೆಗೆ ಮತ್ತು ಅರಣ್ಯ ಇಲಾಖೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಒಳ್ಳೆ ಕೆಲಸ ಆ ಕಡೆ ನಡೀತಾ ಇದೆ ಸರ್. ಒಂದು ಕರೆ ಇದೆ ಸರ್, ನೋಡೋಣ ಯಾರಿದ್ದಾರೆ ಅಂತ ಕರೆಯಲ್ಲಿ. ಹಲೋ ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ರಿ? ಇಲ್ಲಿ ಬಾಲ್ಕಿ ತಾಲೂಕ ಸಿದ್ದೇಶ್ವರ ಅಂತ ವೈಜನಾಥ್ ಸರ್. ಬಾಲ್ಕಿ ತಾಲೂಕಿಂದ ಸರ್? ಹೌದು ಸಿದ್ದೇಶ್ವರ್ ಸರ್. ವೈಜನಾಥ್ ಅವರಲ್ಲ ಹೆಸರು? ವೈಜನಾಥ್ ಸರ್. ಹೇಳಿ ಸರ್, ಪ್ರಶ್ನೆ ಕೇಳಿ ಸರ್. ಸಣ್ಣ ಸಣ್ಣ ರೈತ ಇದ್ರಿ, ನಮ್ದು ಏನಾದ್ರು ಈ ವರ್ಷ ಮಳೆಗಾಲ ಬಹಳ ಆಗಿ ಹಾದಿ ಎಂಬುದು ಹಳ್ಳ ಒಡ್ದಕ್ಕೆ ಸರ್ ಹೋಗ್ಲಕ್ಕೆ ಬರಲ್ರಿ ಹೊಲಕ್ಕೆ, ಅದ್ರ ಕಡೆಯಿಂದ ಪಂಚಾಯತ್ ಕಡೆಯಿಂದ ನಮ್ಗೆ ಒಂದ್ ಹಾದಿ ಆಯ್ತದೇನು ಅಂತ ಹಳ್ದಾಗ ಅಂತ ಕೇಳ್ತೀವಿ. ಬಾಲ್ಕಿ ಅಂದ್ರೆ ಬೀದರ್ ಜಿಲ್ಲೆ ಅಲ್ಲ ಸರ್? ಇದು ಕಲಬುರಗಿ ಜಿಲ್ಲೆ ನರೇಗಾ ಸಂಬಂಧಪಟ್ಟ ಮಾತಾಡ್ತಿದ್ವಿ, ಆದ್ರೂ ಪರವಾಗಿಲ್ಲ ಸರ್. ಸಿದ್ದರಾಮ್ ಸರ್ ನಿಮ್ಗೆ ಜಗನ್ನಾಥ್ ಸರ್, ನೀವು ಲಾಸ್ಟ್ ಟೈಮ್ ಫೋನ್ ಮಾಡಿದ್ರಿ ಸಿದ್ದೇಶ್ವರ ಗ್ರಾಮ ಪಂಚಾಯತ್ ಎಲ್ಲ ಸರ್ ಮಾಡಿದ್ರೆ? ಅದು ನಿಮ್ಗೆ ಏನ್ ಕ್ವಶನ್ ಕೇಳಿದ್ರೆ ನಿಮ್ ಯೋ ನಿಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೊಂದು ಪತ್ರ ಬರೆದಿದ್ದೀವಿ ನಾವು, ಈ ರೀತಿ ಕ್ರಮ ರೋಡ್ ದರ್ಶನದ ಕೇಳಿದ್ರಿ ನೀವು? ಅದು ನಾವು ಪತ್ರ ಬರೆದಿದ್ದೀವಿ ನಿಮ್ ಜಿಲ್ಲಾ ಪಂಚಾಯತಿಗೆ, ಈ ರೀತಿ ನಮ್ಗೆ ಕೇಳಿದ್ದಾರೆ, ಇದು ಅವಕಾಶ ಇದ್ರೆ ಮಾಡಿ ಅಂತ ತಿಳಿಸಿದ್ದೀವಿ ಅವರಿಗೆ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಮಸ್ತೆ ಸರ್. ಇನ್ನೊಂದು ಕರೆ ಇದೆ ಸರ್, ನೋಡೋಣ ಯಾರಿದ್ದಾರೆ. ಹಲೋ ಹಲೋ ಹೇಳಿ ಸರ್, ಯಾರು? ನಮಸ್ಕಾರ ಸರ್, ಕೋಣಸಕ್ತಿ ಗ್ರಾಮದಿಂದ ಬಸವರಾಜ್ ಬಿರಾದರ್ ಅಂತ ಮಾತಾಡೋದು. ಬಸವರಾಜ್ ಬಿರಾದರ್ ಎಲ್ಲಿಂದ ಸರ್? ಸರ್ ಕೋಣಸಕ್ತಿ ಗ್ರಾಮದಿಂದ ಸರ್, ಯಡ್ರಾಮಿ ತಾಲೂಕು. ಯಡ್ರಾಮಿ ತಾಲೂಕ್ ಅಲ್ವಾ? ಹಾ ಸರ್. ಸಂಗಮೇಶ್ವರಿ ಮತ್ತು ಲಮಾಣಿ ಸರ್ ಬಿರಾದರ್ ಸರ್, ನಮಸ್ಕಾರ. ನಮಸ್ಕಾರ ಸರ್, ಪ್ರಶ್ನೆ ಕೇಳಿ ಸರ್. ಸರ್ ನಾನು ಸರ್, ನಿಮ್ ಧ್ವನಿ ಕಟ್ ಆಗ್ತಿದೆ ಸರ್. ನಾನು ಹೋದ ಸರ್ತಿ ರಾಜ್ಕೋಟ್ ಸಾಹೇಬ್ ಕಾಲ್ ಮಾಡಿದಾಗ, ಹಾ ಸರ್, ನಮ್ ಜಾಬ್ ಕಾರ್ಡ್ ಕಟ್ ಆಗಿದೆ ಸರ್, ಇದು ಮಾಡಂತ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ. ಜಾಬ್ ಕಾರ್ಡ್ ಏನಾಗಿದೆ ಸರ್, ಕಟ್ ಆಗಿದ್ಯಾ? ಹೌದ್ ಸರ್, ಡಿಲೀಟ್ ಆಗಿದ್ರಿ. ಡಿಲೀಟ್ ಆಗಿದೆ ನಿಮ್ದೇನಾ? ಹಾ ನಂದೇ ಸರ್, ನಮ್ಮ ಮನೆಯವ್ರು ಸರ್. ಓಕೆ ಓಕೆ. ಅವ್ರಿಗೆ ಪಿ ಡಿ ಅವ್ರ ಸೂಚನೆ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಕೊಟ್ಟಿಲ್ಲ ಸರ್. ಇಲ್ಲ ಕೆಲವರು ಸರ್ ಉತ್ತರ ಕೊಡ್ತಾರೆ ಕೇಳಿ ಸರ್. ನಿಮ್ದು ಆಧಾರ್ ಕಾರ್ಡ್, ಆಧಾರ್ ಲಿಂಕ್ ಇಲ್ಲಿ ಬಿಟ್ಟಿಗೆ ಅದು ಡಿಲೀಟ್ ಆಗಿರುತ್ತೆ. ಆಧಾರ್ ಕಾರ್ಡ್ ಒಯ್ದು ಸಬ್ಮಿಟ್ ಮಾಡಿ ಅಂತ ಹೇಳಿದೀವಿ ನೀವು ನಿಮಗೆ, ಅವರಿಗೂ ಕೂಡ ಸೂಚನೆ ಕೊಟ್ಟಿದ್ವಿ. ಮತ್ತೆ ನಿಮ್ ಗ್ರಾಮ ಪಂಚಾಯತಿ ಯಾವುದು? ಕುಕನೂರ್ ಸರ್. ಕುಕನೂರ್ ಗ್ರಾಮ ಪಂಚಾಯತಿ ಕುಕನೂರ್. ಮೊಬೈಲ್ ನಂಬರ್ ಹೇಳಿ ಸರ್ ತಮ್ದು. 9591919191. ಮುಂದೆ ಸರ್? 9254. ಇನ್ನೊಂದು ಪ್ರಶ್ನೆ ನಿಮ್ದು, ನಿಮ್ದು ಇದು ಆಧಾರ್ ಕಾರ್ಡ್ ಒಯ್ದು ಗ್ರಾಮ ಪಂಚಾಯತಿಗೆ ಸಬ್ಮಿಟ್ ಮಾಡ್ಬೇಕು ನೀವು. ಆಧಾರ್ ಕಾರ್ಡ್ ಗ್ರಾಮ ಪಂಚಾಯತಿ ಅದು ಡಿಲೀಟ್ ಆಗಿರೋದ್ರಿಂದ ನಿಮ್ ಆಧಾರ್ ಕಾರ್ಡು, ನಿಮ್ದು ರೇಷನ್ ಕಾರ್ಡು, ನಿಮ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇವೆಲ್ಲ ಒಯ್ಬೇಕು. ನಿಮ್ ಕುಟುಂಬದಾಗ ಎಲ್ಲರದು ಒಯ್ಬೇಕು. ಹೌದಾ? ಒಯ್ದು ನೀವು ಗ್ರಾಮ ಪಂಚಾಯತಿಗೆ ಕೊಡ್ರಿ. ಅವ್ರಿಗೆ ಸೂಚನೆ ಕೊಟ್ಟಿದೀವಿ ನಾವು ಆಲ್ರೆಡಿ. ಒಂದ್ಸರ್ತಿ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಸರ್, ಭೇಟಿ ಮಾಡಿ ಸೂಚನೆ ಕೊಟ್ಟಿದಾರಂತೆ ಕೇಳಿ ಸರ್. ಹಲೋ ಸರ್, ಇನ್ನೊಂದು ಪ್ರಶ್ನೆ ಇದೆ ಕೇಳಿ ಸರ್, ಕೇಳಿ ಬೇಗ ಕೇಳಿ. ಪೇಮೆಂಟ್ ಆಗಿಲ್ಲ ಅನ್ನೋದು ಮಾತ್ರ ಕೇಳಿಸ್ತು, ಆರಂಭದಲ್ಲಿ ಕೇಳಲಿಲ್ಲ. ಇನ್ನೊಂದ್ಸರ್ತಿ ಪ್ರಶ್ನೆ ಕೇಳಿ ಸರ್. ಸರ್ ನಮ್ಮ ಊರಲ್ಲಿ ಒಬ್ರು ಎರಡ್ ವಾರ ಮೇಲೆ ಆಯ್ತು ಸರ್ ಕೆಲಸ ಮಾಡಿ, ಅವ್ರದಿಂದ ಪೇಮೆಂಟ್ ಆಗಿಲ್ಲ ಸರ್. ಹೌದೌದು, ನಿಜ. ನಮ್ದು ರಾಜ್ಯದಲ್ಲಿ ಸ್ವಲ್ಪ ಹಣ ಕಡಿಮೆ ಇರೋದ್ರಿಂದ ಇನ್ನೊಂದು ವಾರದಲ್ಲಿ ಆಗುತ್ತೆ ಅದು. ಈಗ ತಾಲೂಕು ಪಂಚಾಯತ್ಗೆ ಇವರಿಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತೀರಿ ಅನ್ನೋದು ಕೇಳ್ತೀನಿ. ಇಲ್ಲ, ಅವ್ರ ಕೈದಾಗ ಇರಲ್ಲ, ಅದು ಡೈರೆಕ್ಟ್ ನಿಮ್ ಪಂಚಾಯತಿಯಿಂದ ಬೆಂಗಳೂರು ಅಕೌಂಟ್ದಿಂದ ಜಮಾ ಆಗುತ್ತೆ. ಅಲ್ಲ, ಹಣ ಕಡಿಮೆ ಇರೋದ್ರಿಂದ ಜಮಾ ಆಗಿಲ್ಲ, ನೆಕ್ಸ್ಟ್ ವೀಕ್ ಆಗುತ್ತೆ ಅದು. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಕಾರ್ಯಕ್ರಮ ಕೇಳ್ತಾ ಇರಿ ಸರ್. ಚರ್ಚೆ ಮುಂದುವರಿಸೋದಾದ್ರೆ, ಈಗ ರೇಷ್ಮೆ ಇಲಾಖೆಯಿಂದ ಈಗ ಕೆಲವೊಂದು ಮಾಹಿತಿ ನಮಗೆ ನೀಡಿ ಸರ್. ಈಗ ಈ ಭಾಗದಲ್ಲಿ ಎಷ್ಟು ಭೂಮಿ ರೇಷ್ಮೆ ಬೇಸಾಯಕ್ಕೆ ಒಳಪಟ್ಟಿದೆ ಸರ್? ಮತ್ತೆ ಸಾಮಾನ್ಯವಾಗಿ ಯಾವೆಲ್ಲ ಸವಾಲುಗಳನ್ನ ರೈತರು ಎದುರಿಸ್ತಾರೆ ಈ ಭಾಗದಲ್ಲಿ? ಕರೆಕ್ಟ್ ಸರ್, ಈ ಭಾಗದಲ್ಲಿ ಸದ್ಯಕ್ಕೆ ಈಗ 2500 ಎಕರೆಯಲ್ಲಿ ರೇಷ್ಮೆ ಕೃಷಿಯನ್ನು ಮಾಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಆಳಂದ ತಾಲೂಕು, ಆಮೇಲೆ ಕಲಬುರಗಿ ತಾಲೂಕು, ಅಫಜಲ್ಪುರ ತಾಲೂಕು, ಈ ತಾಲೂಕು ಮೇನ್ ಈ ಮೂರು ತಾಲೂಕಿನಲ್ಲಿ ಜಾಸ್ತಿ ರೇಷ್ಮೆ ಕೃಷಿ ಏನಿದೆ. ಉಳಿದ ತಾಲೂಕಿನಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ. ಆಮೇಲೆ ಇದರಲ್ಲಿ ಸುಮಾರು ನಾವೊಂದು 1500 ಜನ ರೈತರಿದ್ದಾರೆ. ಇದು ಒಂದು ಒಳ್ಳೆ ಕೃಷಿ. ಇನ್ನೇನಂದ್ರೆ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ಮಾರುಕಟ್ಟೆ ವ್ಯವಸ್ಥೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತಂದ್ರೆ ಏನ್ರಿ, ಇಲ್ಲಿ ಕೊಂಡುಕೊಳ್ಳೋ ಜನ, ಈ ಖರೀದಿದಾರ್, ಈ ರೇಷ್ಮೆ ಗೂಡುಗಳನ್ನು ಬೆಳೀತಾರಲ್ಲ, ಬೆಳೆದಂತ ಗೂಡುಗಳನ್ನು ಕೊಂಡುಕೊಳ್ಳುವವರು ಕಡಿಮೆ ಜನ ಇದ್ದಾರೆ. ಅವ್ರಿಗೆ ನಾವು ರೀಲರ್ಸ್ ಅಂತ ಹೇಳ್ತಾ ಇದ್ದೀವಿ, ರೀಲರ್ಸ್ ಅಂತ ಹೇಳ್ತಾ ಇದೀವಿ. ಹೀಗಾಗಿ ಇಲ್ಲಿ ಕಾಂಪಿಟೇಟಿವ್ ರೇಟ್ಸ್ ಅಂತ ಪೈಪೋಟಿ ಸ್ವಲ್ಪ ಕಡಿಮೆ ಇದೆ. ಆ ಕಡೆ ನಾವು ರಾಮನಗರ, ಆ ಕಡೆ ಕೊಳ್ಳೇಗಾಲು, ಕಡೆ ಬೆಂಗಳೂರು ಕಡೆ ವಿಜಯಪುರ ಹೋದ್ರ ಅಲ್ಲಿ ಏನ್ ಸ್ವಲ್ಪ ಕಾಂಪಿಟೇಟಿವ್ ರೇಟ್ಸ್ ಇರ್ತದೆ, ಜನ ಜಾಸ್ತಿ ಖರೀದಿದಾರಿರ್ತಾರೆ. ಹೀಗಾಗಿ ಇಲ್ಲಿ ರೇಟ್ ಕಡಿಮೆ ಸ್ವಲ್ಪ ಬರ್ತದಂತ ತಿಳಿದು ಜನ ಇಲ್ಲಿಂದ ಆ ಕಡೆ ತಗೊಂಡು ಹೋಗ್ತಾ ಇರ್ತಾರೆ. ಆ ಭಾಗದ ರೇಟ್ ಈ ಭಾಗದ ರೇಟ್ ವ್ಯತ್ಯಾಸ ಅಂದಾಜು ಅಂದ್ರೆ 100 ರೂಪಾಯಿ, 50 ರೂಪಾಯಿ, 80 ರೂಪಾಯಿ ಈ ತರ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಆಗ್ತದೆ. ಈ ಟೈಪ್ ಮಾಡಿಕೊಂಡು ಅವರು ಕೆಲವು ಇಲ್ಲಿ ಕೆಲವು ಜನ ರೈತರು ಏನ್ ಮಾಡ್ತಾರೆ, 4-5 ಜನ ಇದ್ದು ಗಾಡಿ ಮುಗಿಸ್ಕೊಂಡು ಅವ್ರು ತಗೊಂಡು ಕೇರಿ ಹೋಗ್ತಾ ಇರ್ತಾರೆ ಸರ್. ಈ ತರ ಇದರಲ್ಲಿ ಅವರು ಒಂಥರ ಒಳ್ಳೆ ಲಾಭದಾಯಕ. ಸ್ವಲ್ಪ ಸಮಸ್ಯೆ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಅಂತಂದ್ರೆ ಏನು, ಆ ರೇಟ್ ಇಲ್ಲಿ ಸಿಗೋದಿಲ್ಲ ಅಷ್ಟೇ. ಹಿಂಗಾಗಿ ಅವ್ರಿಗೆ ಸ್ವಲ್ಪ ನಮ್ಮ ರೈತರ ಆಸೆ ಏನು ಜಾಸ್ತಿ, ಅದೊಂದು 100 ರೂಪಾಯಿ ಸಿಕ್ಕರೆ ನಮ್ಗೆ ದೊಡ್ಡ ಅನುಕೂಲ ಅಂತ ತಿಳಿದು ಅಲ್ಲಿಗೆ ತಗೊಂಡು ಹೋಗ್ತಾರೆ. ಆದ್ರೆ ಇಂತಲ್ಲಿ ಬೆಳೆದಂತ ಒಂದು 100 ರೂಪಾಯಿ ಸ್ವಲ್ಪ ಕಡಿಮೆ ಆದ್ರೂ ಚಿಂತಲ್ಲ, ಮಾರುಕಟ್ಟೆ ವ್ಯವಸ್ಥೆ ನಮ್ಮಲ್ಲಿ ಇದೆ. ಚರ್ಚೆ ಮುಂದುವರೆಸೋಣ ಸರ್. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ, ಬಹುಶಃ ಕರೆ ಕಟ್ಟಾಗಿದೆ ಸರ್. ಹಾ ಹೇಳಿ ಸರ್, ಯಾರು ಮಾತಾಡೋದು ಹೇಳಿ ಸರ್. ನಮಸ್ಕಾರ ಸಂಗಮೇಶ್ ಅವ್ರೆ. ಸರ್ ನಮಸ್ತೆ ಹೇಳಿ ಸರ್. ಸಾಬಣ್ಣ ಅವ್ರು ಕರೆ ಮಾಡಿದಿರಿ, ಹೇಳಿ ಸರ್ ಏನ್ ಪ್ರಶ್ನೆ ಸರ್ ತಮ್ದು? ಜಾಬ್ ಕಾರ್ಡ್ ಕೊಡೋ ಸಲಾಗ ಸಾಬ್ರ ಎಲ್ಲ ಫೋನ್ ಮಾಡಿದ್ರೆ ನಮ್ ಅಂಗಲ್ ಕೊಟ್ಟಿದೆ, ಅದು ಬಂದೈತೆ ಮುಟ್ಟದ ಇಲ್ಲ, ಯಾಕೆ ನಮ್ಗೆ ಬರ್ಲಿಲ್ಲ. ಹಾ ಸರ್ ಕೆರೂರ್ ಸರ್, ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಕೇಳಿ. ಅವ್ರೆ ನೀವು 2 ವಾರದ ಹಿಂದೆ ಮಾಡಿದ್ರಿ, ನಿಮ್ ಜಿಲ್ಲಾ ಪಂಚಾಯತಿಗೆ ನಾವ್ ಒಂದ್ ಪತ್ರ ಬರ್ದಿದ್ವಿ, ನಿಮಗೂ ಒಂದ್ ಕಾಪಿ ಹಾಕಿದ್ವಿ. ಇವ್ರಿಗೆ ಜಾಬ್ ಕಾರ್ಡ್ ಬೇಕು, ಅಂಗವೈಕಲ್ಯ ಇದ್ದಿರಲ್ಲ ನೀವು? ಹಾ ಅಂಗವೈಕಲ್ಯ ಇದ್ದೀರಿ ಅಂತ ಹೇಳಿದ್ವಿ, ಒಂದ್ ಲೆಟರ್ ಬರ್ದಿದ್ವಿ ನಿಮ್ ಜಿಲ್ಲಾ ಪಂಚಾಯತಿಗೆ, ಅವ್ರು ಕೊಡತ್ತ ವ್ಯವಸ್ಥೆ ಮಾಡ್ತಾರೆ. ಖಂಡಿತವಾಗಿಯೂ ನಾ ಇನ್ನೊಂದ್ಸರಿ ಮತ್ತೆ ಗಮನಕ್ಕೆ, ಒಂದ್ಸರ್ತಿ ಪತ್ರ ಬರ್ದಿದ್ದಾರೆ ಸರ್, ಇವಾಗ ಇನ್ನೊಂದ್ಸರ್ತಿ ಮರುಪತ್ರ ಬರೀತಾರೆ. ಮತ್ತೆ ಇನ್ನೊಂದ್ಸರ್ತಿ ಫಾಲೋ ಅಪ್ ಮಾಡ್ತಾರೆ ಸರ್, ಮತ್ತೆ ಮುಂದಿನ ವಾರ ಕರೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ಇನ್ನೊಂದ್ ಕರೆ ಇದೆ ಸರ್, ನೋಡೋಣ ಯಾರಂತ. ಹಲೋ ಹಲೋ ನಮಸ್ಕಾರ ಸರ್. ಸರ್ ನಮಸ್ತೆ, ಯಾರು ಹೇಳಿ, ಎಲ್ಲಿಂದ ಮಾತಾಡ್ತಿದ್ರಿ? ವಾಸುದೇವ್ ಪಾಟೀಲ್, ವೈಜಾಪುರ ಗ್ರಾಮ, ಆಳಂದ ತಾಲೂಕ. ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಕೇಳಿ ಸರ್ ಪ್ರಶ್ನೆ ಕೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾಗಪ್ಪ ಬಿರಾದಾರ್, ಹಂಪಣ ಲಮಾಣಿ, ಸಂಗಮೇಶ್ ಸಾಹೇಬ್ರಿ, ನಮಸ್ಕಾರ. ನಮಸ್ಕಾರ. ಸರ್ ನಾನು ವೈಜಾಪುರ ಗ್ರಾಮದಿಂದ, ಅದು ನಾವೊಂದು ಸ್ಕೀಮ್ ಅದಲ್ಲ ಸರ್ ಯೋಜನೆ, ಏನು ಅಂದ್ರೆ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಹೇಳಿ. ಹೇಳಿ ಸರ್. ಇದೆ ಹೌದು ಸರ್, ನಮ್ಮ ಊರಿಂದ ಸರ್ವೆ ನಂಬರ್ 33 ಕಡೆ ರಸ್ತೆ ಇಲ್ಲ, ಬಂಡಿ ರಸ್ತೆ ಇಲ್ಲ, ಮತ್ತೆ 43 ಸರ್ವೆ ನಂಬರ್ ಕಡೆನು ರಸ್ತೆ ಇಲ್ಲ. ಇದ್ರ ಬಗ್ಗೆ ನಾವು ತಹಶೀಲ್ದಾರಿಗೆ ಕೂಡ ಪತ್ರ ಬರೆದಿವಿ, ಏನು ಅವರಿಂದ ಉತ್ತರ ಇಲ್ಲ, ಏನಿಲ್ಲ. ಈ ನರೇಗಾ ಯೋಜನೆ ಅಡಿ ಇಂಥವೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಸ್ವಲ್ಪ ತಾವು ಇದನ್ನ ಎಲ್ಲಿ ಎಲ್ಲಿಗೆ ಬರೀತೀರಿ, ಬರೆದು ನಮಗೂ ತಿಳಿಸ್ತೀರಿ, ನಾವು ಸ್ವಲ್ಪ ಪರಿಶು ಮಾಡ್ತೀವಿ ಸರ್. ಖಂಡಿತವಾಗಿ ವಾಸುದೇವ್ ಅವ್ರೆ, ನಿಮ್ದು ಈ ನಮ್ಮ ಎಲ್ಲ ನಮ್ಮ ರಸ್ತೆ ಯೋಜನೆಯಲ್ಲಿ ತಗೋಬಹುದು. ಈ 2 ಸರ್ವೆ ನಂಬರ್ ಹೇಳಿದ್ರಿ, ಈ 2 ಸರ್ವೆ ನಂಬರ್ ಹಾಕಿ ನಿಮ್ಗೆ ಸಂಬಂಧಪಟ್ಟ ಪಂಚಾಯತ್ ಪಿ ಡಿ ಅವರಿಗೆ ನಾವು ಪತ್ರದ ಮುಖೇನ ತಿಳಿಸ್ತೀವಿ. ಸುಂಟ್ನೂರ್ ಅದೇ ಬರ್ದಿದೀವಿ, ಸುಂಟ್ನೂರ್ ಪತ್ರದ ಮುಖೇನ ತಿಳಿಸ್ತೀವಿ. ಈ ವರ್ಷದ ಮುಂದಿನ ವರ್ಷ 2023-24 ಸಾಲಿನಲ್ಲಿ ಕ್ರಿಯೋಜನಲ್ಲಿ ಇಟ್ಕೊಂಡು ಕಾಮಗಾರಿ ಮಾಡಂತ ಸೂಚನೆ ಕೊಡ್ತೀವಿ ಅವರು. ನಮಗೂ ಮಾಹಿತಿ ಕೊಟ್ಟರೆ ನನಗೂ ಒಂದು ಕಾಪಿ ಹಾಕ್ತೀವಿ. ನಿಮ್ ಅಡ್ರೆಸ್ ವಾಸುದೇವ್ ಪಾಟೀಲ್, ವೈಜಾಪುರ. ಅಡ್ರೆಸ್ ಹೇಳ್ತೀನಿ ಸರ್, ಅಡ್ರೆಸ್ ಹೇಳಿ ಸರ್. ಹೇಳಿ. ನಂಬರ್ 37 ಸರ್, ಸಂತೋಷ್ ಕಾಲೋನಿ, ಆಳಂದ ರಸ್ತೆ, ಕಲಬುರಗಿ. ಫೋನ್ ನಂಬರ್ ಹೇಳಿ ಸರ್, 3107-7-8-3-4. ಪಿನ್ ಕೋಡ್ ಸರ್ ತಮ್ದು? ಸರ್ ಪಿನ್ 585-101-101. ಓಕೆ, ಥ್ಯಾಂಕ್ ಯು ಸರ್. ನಿಮ್ದು ಇನ್ನೊಮ್ಮೆ ಮೊಬೈಲ್ ನಂಬರ್ ತಿಳಿಸಿದ್ರೆ ಚೆನ್ನಾಗಿದ್ರೆ, ಆಕಡೆ ಆ ಭಾಗದ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಅದೇ ಸರ್, ನಿಮ್ಗೆ ಕಾಳಜಿ ಅರ್ಥ ಆಯ್ತು, ನಾವು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ ಸರ್, ಹೇಗೋ ನಿಮ್ಮ ಅಡ್ರೆಸ್ ತಗೊಂಡಿದೀವಿ, ಕಮ್ಯುನಿಕೇಟ್ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಸರ್. ಸರ್ ಹೇಳಿ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಿದ್ರಿ? ಸರ್ ಹೊನ್ನ ಕಿರಣಿಯಿಂದ ಸಂಜಯ್ ಕುಮಾರ್ ಅಂತ ಹೇಳ್ತಾರ. ಹೊನ್ನ ಕಿರಣಿಯಿಂದ ಸಂಜಯ್ ಕುಮಾರ್. ಹೌದು ಸರ್. ತಮ್ಮ ಪ್ರಶ್ನೆ ಹೇಳಿ ಸರ್. ಸರ್ ನನ್ನ ಪ್ರಶ್ನೆ ಎಲ್ಲ ಕೇಳಿದ್ರೆ, ನಮ್ ಬಳ್ಳಾಕ 815 ಜಾಬ್ ಕಾರ್ಡ್ ಮಾಡಿದ್ರೆ ಸರ್, ಒಬ್ರು ಸೇರ್ಪಡೆ ಭಗವಂತ ರಾಯ ಅಂತ ಸೇರ್ಪಡೆ ಮಾಡ್ಯಾರಿ. ಹಾ ಸರ್. ಅದು ಅದು ಆ ಹುಡುಗ 18-20 ವಾರ ಸತತವಾಗಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಸರ್. ಹಾ ಸರ್. ಅವ್ನ ಅಕೌಂಟ್ ನಂಬರ್ ಚೇಂಜ್ ಆಗಿ ಬೇರೆ ಒಬ್ರಿಗೆ ಅಮೌಂಟ್ ಹೋಗ್ತಾರೆ ಸರ್. ಬ್ಯಾಂಕ್ ಅಕೌಂಟ್ ನಂಬರ್ ಚೇಂಜ್ ಆಗಿದೆ. ಚೇಂಜ್ ಮಾಡ್ಯಾರಿ ಅಕೌಂಟ್ ಅಲ್ಲಿ ಕಂಪ್ಯೂಟರ್ ಆಫ್ಟರ್ ಚೇಂಜ್ ಮಾಡಿಸ್ಲಾಕ ಬೇರೆ ಒಬ್ಬರಿಗೆ ಅಕೌಂಟ್ ಓಲಕ್ ಹೇಳ್ತಾರ. ನಮಸ್ಕಾರ, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಬ್ಯಾಂಕ್ ಅಕೌಂಟ್ ಗೆ ಬೇರೆ ದುಡ್ಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಅಕೌಂಟ್ ಗೆ ಬೇರೆ ಅವ್ರದ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತೈತಿ. ಹೀಗಾಗಿ ನೀವು ಏನ್ ಮಾಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಈ ಆಧಾರ್ ಕಾರ್ಡ್ ಪ್ರೆಸೆಂಟ್ ಇದ್ದ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿದ್ರೆ ಅದು ಸೆಟ್ರೇಟ್ ಆಗ್ತದೆ. ಸರ್, ಅದು ಲಿಂಕ್ ಮಾಡಿಸ್ತಾ ಇದ್ರು ಬರ್ತಾ ಇದ್ರಿ ಸರ್, ಅಮೌಂಟ್ ಅವ್ರಿಗೆ ಹೋಗ್ತಾ ಇದೆ ಸರ್? ಇಲ್ಲ, ಹಂಗ ಬರೆಯಂಗಿಲ್ಲ. ಯಾಕಂದ್ರೆ ಯಾರ್ದ ಅಕೌಂಟ್ ಇದೆ, ಯಾರ ಆಧಾರ್ ಕಾರ್ಡ್ ಇದೆ, ಅದ ಆಧಾರ್ ಕಾರ್ಡ್ ಬೇಸ್ಡ್ ಪೇಮೆಂಟ್ ಆಗ್ತದೆ. ಹಿಂಗಾಗಿ ಆಧಾರ್ ಕಾರ್ಡ್ ಲಿಂಕ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಒಂದ್ ಚೆಕ್ ಮಾಡ್ಕೊಳ್ಳಿ ಸರ್. ಅದಕ್ಕೆ ಮತ್ತೆ ಕಂಪ್ಯೂಟರ್ ಆಫ್ಟರ್ ನಮ್ಮ ಪಿಡಿಒ ಮತ್ತೊಂದು ಜಾಬ್ ಕಾರ್ಡ್ ಓಪನ್ ಮಾಡಿರಿ ಸರ್. ಅದು ಇದು ಆಗಲ್ಲ ಸರ್, ಅದು ಆಗಿ ಕೂಡ ಇದು ಆಲ್ರೆಡಿ ಇಲ್ಲ, ಆಲ್ರೆಡಿ ಆಧಾರ್ ಕಾರ್ಡ್ ಇತ್ತಂದ್ರೆ ಆಧಾರ್ ಕಾರ್ಡ್ ಎಕ್ಸಿಸ್ಟ್ ಅಂತ ಬರ್ತದೆ. ನೀವು ಏನ್ ಮಾಡಬೇಕು, ಬ್ಯಾಂಕ್ ನಲ್ಲಿ ಮತ್ತೊಮ್ಮೆ ಹೋಗಿ ನಿಮ್ಮ ಅಕೌಂಟ್ ನಂಬರ್ ಗೆ ನಿಮ್ ಪ್ರೆಸೆಂಟ್ ಇದ್ದ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿ, ಎನ್ಪಿಸಿಐ ಮಾಡಿಸಿ. ಸರ್, ಅದು ಮಾಡಿಸಿ ಕೊಟ್ಟೆ ಕನ್ಫರ್ಮ್ ಮಾಡ್ಕೊಳ್ಳಿ, ಅದು ಆಗಿದ್ದಿಲ್ಲ ಅಂತ ಹೇಳಿದ್ರೆ ಅದು ಇದು ಕಾಮನ್ ಸರ್ವಿಸ್ ಸೆಂಟರ್ ದಲ್ಲಿ ಇದೆಲ್ಲ, ಅಥವಾ ಆಧಾರ್ ಕಾರ್ಡ್ ಏನ್ ಮಾಡ್ತಿರ್ತಾರ ಗ್ರಾಮ ಒನ್ ಅಂತೇಳಿ, ಹಿಂಗೆ ಗ್ರಾಮ ಒನ್ ಕೇಂದ್ರಗಳು ಇರ್ತಾವ, ಅಲ್ಲಾರು ಹೋಗಿ ಅಪ್ಡೇಟ್ ಮಾಡಿಸಿ ಸರ್. ಅದನ್ನು ಮಾಡ್ತೀನಿ ಸರ್, ಅದನ್ನು ಮಾಡ್ತೀನಿ, ಬ್ಯಾಂಕ್ ಮಾಡ್ತೀನಿ, ಎಲ್ಲ ಮುಗ್ದ ಸರ್. ಇಲ್ಲ, ಅದು ಹಂಗ ಮಾಡಿದ್ರೆ ಹಂಗ ಮಿಸ್ಟೇಕ್ ಆಗಂಗಿಲ್ಲ. ಆದ್ರೂ ಇನ್ನೊಂದ್ ಕೂಡ ನಿಮ್ದು ಪಂಚಾಯತಿ ಪಿಡಿಯೋರಿಗೆ ಮಾತ್ರ ಇದೇನ್ ಸಮಸ್ಯೆ ಕೇಳ್ಕೊತೀವಿ. ಈಗ ನಿಮ್ ಅಕೌಂಟ್ ಬೇರೆ ಆಗಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಸರ್, ಅದು ಇದು ಬೇರೆ ಬಳ್ವಾಳದಿಂದ ಅಮೌಂಟ್ ಅವನ ಅಕೌಂಟಿಗೆ ಜಮಾ ಆಗಿದೆ ಸರ್. ಅಂದ್ರೆ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಅವ್ರದಾಗುತ್ತೆ, ಹಂಗಾಗಿ ಆಧಾರ್ ಬೇಸ್ಡ್ ಪೇಮೆಂಟ್ ಅವ್ರಿಗಾಗುತ್ತೆ. ಅದ್ ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ. ಇಲ್ಲ ಸರ್, ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಸರ್, ಬ್ಯಾಂಕ್ ಅಕೌಂಟ್ ನಂಬರ್ ಚೇಂಜ್ ಆಗಿದೆ ಸರ್. ಅಕೌಂಟ್ ನಂಬರ್ ಚೇಂಜ್ ಮಾಡಿದಾರೆ ಅವರು. ಮ್ಯಾನುವಲ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ, ನಮ್ ನರೇಗಾ ಸಾಫ್ಟ್ವೇರ್ ಅಲ್ಲಿ ಅವ್ರು ಹಾಕ್ಬೇಕು ಸರ್. ಅದು ಹಾಕ್ಬೇಕು, ತಾಲೂಕ್ ಪಂಚಾಯತಿಯಲ್ಲಿ ಅಪ್ರೂವಲ್ ಆದ ಬಳಿಕೆ ಅದು ವರ್ಕ್ ಆಗುತ್ತೆ. ಅದು ಅಪ್ರೂವಲ್ ಆದ್ಬೇಕು, ಹಂಗ ಮ್ಯಾನುವಲ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ದು ಜಾಬ್ ಕಾರ್ಡ್ ನಂಬರ್ ಹೇಳ್ಬೋದಾ? 815 00 2 bar 815. ಆಯ್ತು, ನಾನು ಇದು ನಿಮ್ ಸಂಬಂಧಪಟ್ಟ ಪೀಡೋರಿಗೆ ಇದು ತಿಳಿಸ್ತೀನಿ. ಸರಿಪಡಿಸಿ. ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ ತಗೊಂಡೋಗಿ ಗ್ರಾಮ ಪಂಚಾಯತ್ ನಲ್ಲಿ ಅದನ್ನ ಮತ್ತೊಮ್ಮೆ ವೆರಿಫೈ ಮಾಡಿಸಿ. ತುಂಬಾ ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಹೇಳಿ. ನಾಗಣ್ಣ ಅವರು. ಎಲ್ಲಿಂದ ಸರ್? ಕಂದಗೋಳು ಸರ್, ಇದು ಕಾಳಗಿ ತಾಲೂಕ. ಕಂದಗೋಳು ಕಾಳಗಿ ತಾಲೂಕು. ಹೌದ್ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನಮ್ದು ರೇಷ್ಮೆ ಗೂಡು ಸುಟ್ಟು 3 ವರ್ಷ ಆಯ್ತು, ಪರಿಹಾರ ಸಿಗಲಾಗಿದೆ ಸರ್. ಈಗ ನಮ್ಮ ನಾಗಪ್ಪ ಬಿರಾದರ್ ಸರ್ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಕೇಳಿ ಸರ್. ಸರ್, ಈಗ ತಮ್ಮ ರೇಷ್ಮೆ ಅದು ಶೆಡ್ ಮತ್ತೆ ಸ್ವಲ್ಪ ಇದು ಆಯ್ತು, ಪ್ರಾಬ್ಲಮ್ ಆಯ್ತಲ್ಲ, ಅದ ಅದು ಸುಟ್ಟಾದಾಗ ನಮ್ಮಲ್ಲಿ ಅದು ಒಂದು ಪರಿಹಾರ ಇದು ವಿಕೋಪ ಪರಿಹಾರ ನಿಧಿಯಲ್ಲಿ ಅದು ಡಿಸಿ ಆಫೀಸಿಗೆ ನಾವು ನೀವು ಬಂದು ಕೊಟ್ಟಂತ ಇದನ್ನು ನಾವು ಅಲ್ಲಿಗೆ ತಿಳಿಸಿದೀವಿ. ಅದಕ್ಕೆ ನಮ್ಮಲ್ಲಿ ಆ ಪರಿಹಾರ ಕೊಡುವಂತ ಅವಕಾಶ ಇರುವುದಿಲ್ಲ. ಆದ್ರೆ ಮತ್ತೆ ನೀವು ರೇಷ್ಮೆ ಕೃಷಿ ಏನಾರು ಮಾಡ್ತಿದ್ರೆ ನಾವು ನಿಮ್ಗೆ ಸಹಾಯಧನ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದೀವಿ. ಅದಕ್ಕೆ ಇದು ಪರಿಹಾರ ನಿಧಿ ಅಥವಾ ವಿಕೋಪ ಪರಿಹಾರ ನಿಧಿಯಲ್ಲಿ ಜಿಲ್ಲಾಧಿಕಾರಿಗಳಿಂದ ತಾವು ಪಡಿಬಹುದಂತ ನಾವು ಇದು ಮಾಡ್ಕೊಂಡು ಶಿಫಾರಸು ಮಾಡಿದೀವಿ ಅದಕ್ಕೆ. ಹಲೋ ಹಲೋ ಸರ್, ಶೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೀರಿ ಸರ್? ಅಲ್ಲ, ಶೆಡ್ ಈಗ ನೀವು ಹಾಕೋತಿದ್ರೆ ಶೆಡ್ಡಿನ ವ್ಯವಸ್ಥೆ ಮಾಡ್ತಾ ಇದೀವಿ, ಮಾಡಿಕೊಡ್ತೀವಿ. ಈ ತರ ಹಿಂಗಾಗಿದೆ ಅಂತಂದ್ರೆ ನಾವು ಶೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೀವಿ. ಆರ ಆ ಸುಟ್ಟಂತದಕ್ಕೆ ಶೆಡ್ಡಿಗೆ ನಾವು ಪರಿಹಾರ ಕೊಡ್ಲಾಕ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಒಂದು ಅವಕಾಶ ಇಲ್ಲ. ಅದನ್ನ ನೀವು ಜಿಲ್ಲಾಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ವಿಕೋಪ ಪರಿಹಾರ ನಿಧಿಯಲ್ಲಿ ನೀವು ಅದನ್ನ ಸಮ್ ಏನ್ ಸಿಗುತ್ತದೆ ಅಲ್ಲಿಂದ ಪಡಿಬಹುದು. ಹಚ್ಚಿ ಸರ್, ಹಚ್ಚಿ, ಖಂಡಿತ ಹಚ್ಚಿ, ನಿಮ್ಗೆ ಭೇಟಿ ಕೊಡ್ತೀವಿ. ನಿಮ್ಗೆ ಏನು ಸಹಾಯಧನ ಸವಲತ್ತು ಅಥವಾ ನಿಮ್ಗೆ ಶೆಡ್ ಗಿಡ್ಡ ಹಾಕೊಂಡ್ರೆ ಮನೆ ಕಟ್ಕೊಂಡ್ರೆ ನಾವು ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಖಂಡಿತ ಖಂಡಿತ ಖಂಡಿತ, ನಾನೇ ಬರ್ತೀನಿ, ಒಂದ್ಸಲ ಬರ್ತೀನಿ. ತುಂಬಾ ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ನಮಸ್ತೆ. ಮುಂದಿನ ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಮಾತಾಡ್ತಿದ್ರಿ? ಹಲೋ ಹಲೋ, ನಮಸ್ಕಾರ ಸರ್. ಹೇಳಿ ಮೇಡಮ್, ಯಾರು ಮಾತಾಡ್ತಿರೋದು? ನಾವ್ ಇಲ್ಲಿ ಕೊಂಕ್ಲಾಯಿಂದ ಮಾತಾಡತ್ತೀರಿ ಸರ್. ಯಾವೂರು? ಇಲ್ಲಿ ಕೊಂಕ್ಲಾಯಿರಿ ಸರ್, ಸೇಡಂ ಪಕ್ಕ. ಕೊಂಕನಹಳ್ಳಿ, ಕೊಂಕನಹಳ್ಳಿ ಸೇಡಂ. ಹಾ, ಹೌದ್ರಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ನೀಲಮ್ಮ. ನೀಲಮ್ಮ, ಹೌದ್ರಿ. ಏನ್ ಸಮಸ್ಯೆ ಮೇಡಮ್ ನಿಮ್ದು? ನಮ್ದೇನಿಲ್ರಿ, ಅದು ಉದಯ ಕಾಟ್ಯಾರಿ, ನಮ್ ಕೆಲ್ಸ ಕೊಡಲಾಗ್ಯಾರ ಸರ. ಕೊಂಕನಹಳ್ಳಿ ಅಂದ್ರೆ ಯಾವ ಗ್ರಾಮ ಪಂಚಾಯತಿ? ನೀಲಹಳ್ಳಿ ಗ್ರಾಮ ಪಂಚಾಯತ್ ಬರ್ಬೋದು. ನೀಲಹಳ್ಳಿ ಗ್ರಾಮ ಪಂಚಾಯತ್. ನೀಲಹಳ್ಳಿ ಹೌದ್ರಿ. ಏನ್ ಕೊಡ್ತಾ ಇಲ್ಲ, ಜಾಬ್ ಕಾರ್ಡ್ ಕೊಡ್ತಾ ಇಲ್ವಾ? ಹೌದ್ರಿ, ಕೆಲ್ಸ ಕೊಡಲಾಗ್ಯಾರಿ ಸರ. ಮೇಡಮ್, ನೀವು ಇದು ಫಾರ್ಮ್ ನಂಬರ್ 6 ಕೊಟ್ಟಿದ್ರಿ ಗ್ರಾಮ ಪಂಚಾಯತಿಗೆ? ಕೊಟ್ಟಿದ್ರಿ ಸರ್. ಬಂದಿಲ್ಲ ಅಂತ್ರಿ. ರಿಸೀಪ್ಟ್ ತಗೊಂಡಿದ್ರಿ? ರಿಸೀಪ್ಟ್ ತಗೊಂಡಿರಿ. ರಿಸೀಪ್ಟ್ ತಗೊಂಡ್ರೆ ಅಲ್ಲಿ ಕೆಲ್ಸ ಕೊಡ್ತಾರ. ಒಂದ್ ಕಾಪಿ ನೀವು ಅವ್ರ ಹಂಗೇನಾದ್ರು ಪ್ರಾಬ್ಲಮ್ ಮೀಟಿಂಗ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ಸಾಲ್ವ್ ಮಾಡ್ತಾರೆ ನಿಮ್ ಪ್ರಾಬ್ಲಮ್. ಇಲ್ಲಾಂದ್ರೆ ಅಲ್ಲಿ ನಿಮ್ಮ ಪಿಡಿಯೋಗಾರ ಹೇಳಿ ಅದನ್ನ ಮಾಡಿಸ್ಕೊಡ್ಬೋದು. ನಮ್ಮ ಮೊಬೈಲ್ ನಂಬರ್ ಹೇಳ್ರಿ ಮೇಡಮ್ ನಿಮ್ದು. ಹೇಳ್ರಿ ಮೊಬೈಲ್ ನಂಬರ್ ಹೇಳ್ತೀರ? ಇದೇ ಹತ್ತಿರ ಸರ.